ಸಿಬ್ಬಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಡಿಕೆ ಕಾಫಿ ಕಾಳುಮೆಣಸು ಏಲಕ್ಕಿ ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ನೇರ ಮಾರುಕಟ್ಟೆಯ ಅವಕಾಶಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಯಾವ ಬೆಳೆಯನ್ನ ಬೆಳೆದರೂ ಕೂಡ ನಮಗೆ ಸರಿಯಾದಂತಹ ಬೆಲೆ ಸಿಗಲಿಲ್ಲ ಅನ್ನುವಂತಹ ಒಂದು ಅಳಲು ಕೃಷಿಕರದ್ದು ಆಗಿದೆ. ಅದು ಅನೇಕ ಸಂದರ್ಭಗಳಲ್ಲಿ ವಾಸ್ತವವೂ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ರೈತರು ಅವರು ನೇರವಾಗಿ ಮಾರುಕಟ್ಟೆಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಮಾರುಕಟ್ಟೆಗಳಿಗೆ ಹೋಗಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅವತ್ತಿನ ಬೇಡಿಕೆ ಹೇಗಿರುತ್ತೆ, ಪರಿಸ್ಥಿತಿ ಹೇಗಿರುತ್ತೆ, ಅದನ್ನ ಆಧರಿಸಿ ಬೆಲೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಈ ನಿಟ್ಟಿನಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ನಷ್ಟವಾಗ್ತಕ್ಕಂಥದ್ದು ಸಹಜವಾಗಿದೆ. ಇದಕ್ಕೆ ಪರ್ಯಾಯವಾಗಿ ಏನಪ್ಪ ಪರಿಹಾರ ಅಂತ ಹೇಳಿದ್ರೆ, ಕೃಷಿಕರು ತಾವು ಬೆಳೆದಂತಹ ಉತ್ಪನ್ನಗಳಿಗೆ ಅವರೇ ನೇರವಾದಂತಹ ಮಾರುಕಟ್ಟೆಯನ್ನ ಕಲ್ಪನೆಯನ್ನ ಮಾಡಿಕೊಳ್ಳುವಂಥದ್ದು. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಅವರು ಎಷ್ಟು ಬೆಳಿಬೇಕು ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಬೆಳೆದದ್ದನ್ನ ಹೇಗೆ ಮಾರಾಟ ಮಾಡಬೇಕು ಅನ್ನುವುದಕ್ಕೂ ಕೂಡ ಒಂದಷ್ಟು ಅವಕಾಶಗಳು ಸಿಗುತ್ತೆ. ಈ ನಿಟ್ಟಿನಲ್ಲಿ ಕೃಷಿಕರು ಹೇಗೆ ನೇರವಾದಂತಹ ಮಾರುಕಟ್ಟೆಯನ್ನ ಸೃಷ್ಟಿಯನ್ನ ಮಾಡಿಕೊಳ್ಳಬಹುದು, ಅದರ ಮೂಲಕ ತಾವು ಬೆಳೆದಂತಹ ಬೆಲೆಗೆ ಹೇಗೆ ಒಳ್ಳೆಯ ಒಂದು ಬೆಲೆಯನ್ನ ಪಡೆಯಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಕೆ ನಾರಾಯಣಗೌಡ ಅವರು. ನಾರಾಯಣಗೌಡ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಇವತ್ತು ನೇರ ಮಾರುಕಟ್ಟೆ ಅನ್ನುವಂಥದ್ದು ಕೃಷಿ ವಲಯದಲ್ಲಿ ಒಂದು ಸಂಚಲನವನ್ನ ಮೂಡಿಸ್ತಾ ಇದೆ. ಅನೇಕರು ನೇರ ಮಾರುಕಟ್ಟೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ನೇರ ಮಾರುಕಟ್ಟೆ ಅಂತ ಅಂದ್ರೆ ಏನು, ಇದರಿಂದ ಏನು ರೈತರಿಗೆ ಅನುಕೂಲ ಆಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ನೇರ ಮಾರುಕಟ್ಟೆ ಅಂದ್ರೆ ಆ ಒಂದು ಪದದಲ್ಲೇ ಒಂದು ಅರ್ಥ ಇದೆ. ಗ್ರಾಹಕರಿಗೆ ರೈತರು ನೇರವಾಗಿ ಆ ಒಂದು ಅವರ ಕೃಷಿ ಉತ್ಪನ್ನವನ್ನು ತಲುಪಿಸಿ ಪೂರ್ಣ ಪ್ರಮಾಣದ ಆ ಒಂದು ಆದಾಯವನ್ನು ಪಡೆಯುವಂತಹ ವ್ಯವಸ್ಥೆ ನೇರ ಮಾರುಕಟ್ಟೆ. ತಮಗೆಲ್ಲ ಗೊತ್ತಿದೆ, 2 ವರ್ಷಗಳಿಂದ ಏನು ನಮ್ಮ ಈ ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಎಲ್ಲ ಕ್ಷೇತ್ರಗಳು ಬಹಳ ತೊಂದರೆಯನ್ನ ಅನುಭವಿಸಿದ್ದಾವೆ. ಅದು ಔದ್ಯೋಗೀಕರಣದಿರ್ಬೋದು, ಕೈಗಾರಿಕಾ ರಂಗ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಮನರಂಜನಾ ಒಂದು ಕ್ಷೇತ್ರ ಇರ್ಬೋದು, ಈ ರೀತಿ ಎಲ್ಲ ಕ್ಷೇತ್ರಗಳು ಬಹಳ ತೊಂದರೆಯನ್ನು ಅನುಭವಿಸಿದ್ದಾವೆ. ಆದರೆ ಕೃಷಿ ರಂಗ ಈ ಒಂದು 7 ಬೀಳುಗಳಲ್ಲೂ ಸಹ ತನ್ನದೇ ಆದ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಯಾವುದೇ ರೀತಿಯ ಒಂದು 2 ವರ್ಷಗಳ ಕಾಲ 2020 ಮತ್ತು 2021ರಲ್ಲಿ ಬಹಳ ಸತತವಾಗಿ ರೈತರು ಯಾವುದೇ ಒಂದು ತೊಂದರೆ ಅಂತಂದ್ರೆ ಬೆಳೆಯದ್ರಲ್ಲಿ ಯಾವುದೇ ತೊಂದರೆ ಅನುಭವಿಸದೆ ಆ ಒಂದು ಕಾಯಕವನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತೊಂದರೆ ಅವ್ರಿಗೆ ಏನಾಗಿದೆ ಅಂದ್ರೆ ಮಾರುಕಟ್ಟೆ ಒಂದು ಬಹಳ ಒಂದು ವಿಶಿಷ್ಟವಾದ ಅವ್ರಿಗೆ ಒಂದು ಸಾಕಷ್ಟು ಕಷ್ಟಕಾರ್ಪಣ್ಯಗಳನ್ನು ಅವರು ಎದುರಿಸಿದ್ರು. ಯಾಕಂದರೆ ಆ ಮಾರುಕಟ್ಟೆ ಸಿಗದೆ ಭಾಳ ಒಂದು ತೊಂದರೆಯನ್ನು ಅನುಭವಿಸಿದ್ರು. ಅದರಲ್ಲಿ ಈಗೇನು ನಮ್ಮ ಒಂದು APMC ಅಥವಾ ಕೆಲವು ಸಂತೆಗಳಿರ್ಬೋದು, ಈ ರೀತಿ ಸಂತೆಗಳು ಮೊದಲಿಂದ ಇರತಕ್ಕಂಥ ನೇರವಾದ ಒಂದು ವ್ಯವಸ್ಥೆನೇ, ಏನು ಗ್ರಾಹಕರಿಗೆ ತಲುಪಿಸೋಂಥ ವ್ಯವಸ್ಥೆನೇ. ಆದರೂ ರೈತರಿಗೆ ಸಮಯವಿಲ್ಲದೆ ಆ ನೇರವಾಗಿ ತಲುಪಿಸೋ ಒಂದು ಪ್ರಯತ್ನವನ್ನು ಕೈಬಿಟ್ಕೊಂಡು ಮಾಡ್ತಾ ಇದ್ರು. ಆದರೆ ಈ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆಗೆ ಚಾಲನೆ ದೊರಕಿದೆ ಅಂತೇಳಿ ನಾನು ಹೇಳ್ತೀನಿ. ಇದಕ್ಕೆ ಮೂಲ ಕಾರಣ ಈ ಡಿಜಿಟಲ್ ಒಂದು ಏನು ಅಪ್ಲಿಕೇಶನ್, ಆನ್ಲೈನ್ ಟ್ರೇಡಿಂಗ್ ಇರ್ಬೋದು ಅಥವಾ ವಾಟ್ಸಪ್ ಗುಂಪುಗಳಿರ್ಬೋದು ಅಥವಾ ಗ್ರಾಹಕರನ್ನ ಯಾವ ರೀತಿ ನಾವು ಬೆಸೆದು ಅವ್ರ ಜೊತೆ ಒಂದು ನಾವು ಕನೆಕ್ಷನ್ಸ್ನ ಏರ್ಪಡಿಸಿ ನಮ್ಮ ಪದಾರ್ಥಗಳನ್ನ ಯಾವ ರೀತಿ ಅವ್ರಿಗೆ ತಲುಪಿಸ್ಬೇಕು ಅನ್ನೋದಕ್ಕೆ ನಮಗೆ ಡಿಜಿಟಲ್ ಫಾರ್ಮೆಟು ಅಥವಾ ಪ್ಲಾಟ್ಫಾರ್ಮು ಭಾಳ ನಮಗೆ ಈ ಸಹಾಯಕ್ಕೆ ಬಂದಿದೆ. ಇದನ್ನ ಸದ್ಬಳಕೆ ಮಾಡಿಕೊಂಡು ಭಾಳ ಜನ ರೈತರು ಆ ಒಂದು ಕೃಷಿ ಪದಾರ್ಥ, ಅದರಲ್ಲೂ ಈ ಒಂದು ಏನು ತರಕಾರಿ ಇರ್ಬೋದು ಹಾಗೆ ಹಣ್ಣು ಹಂಪಲುಗಳನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸಿ ಒಳ್ಳೆಯ ಆದಾಯವನ್ನು ಅವರು ಪಡೆದಿದ್ದಾರೆ. ಇದಕ್ಕೆ ಏನಂತಂದ್ರೆ ಈ ನಾಗರಿಕ ವೇದಿಕೆಗಳು ಅಥವಾ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಅವರ ಒಂದು ಗ್ರಾಹಕರ ಗುಂಪುಗಳು ಇದೆಯಲ್ಲ, ಆ ಒಂದು ಗುಂಪುಗಳಿಗೆ ಈ ರೈತರು ನೇರವಾಗಿ ಒಂದು ಸಂಪರ್ಕ ಏನಾದರೂ ಪಡೆದು ಸಿಕ್ಕಿದ್ದೆ ಆದರೆ ಅವ್ರು ಯಾವ ಎಷ್ಟೇ ಉತ್ಪನ್ನ ಇದ್ರು ಅವರು ನೇರವಾಗಿ ಮಾರಾಟ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಅನುಭವಿಸಿಲ್ಲ. ಹಾಗೆಯೇ ಈ ಏನು ಈ ವಾಟ್ಸಪ್ ಗುಂಪುಗಳು ರೈತರ ಜೊತೆ ಸೇರಿಸೋ ಪ್ರಯತ್ನ ಆಗಬೇಕಾಗಿದೆಯಲ್ಲ, ಇದು ಕೆಲವು ಸಂಘ ಸಂಸ್ಥೆಗಳು ಸೇರಿ ಮಾಡಬೇಕಾಗಿದೆ. ಯಾಕಂದರೆ ರೈತರಿಗೆ ನೇರವಾಗಿ ಈ ಒಂದು ಗ್ರಾಹಕರ ಒಂದು ವೇದಿಕೆಗಳು ಅವರಿಗೆ ಪರಿಚಯ ಇರೋದಿಲ್ಲ. ಆದರೆ ಕೆಲವು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಏನು ಸಹಕಾರಿ ಸಂಘಗಳಿರ್ಬೋದು ಅಥವಾ ಬೇರೆ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು ಅಥವಾ NGOಗಳು ಏನು ನಾವು ಸ್ವಯಂ ಸೇವಾ ಸಂಘಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಇವರೆಲ್ಲ ಸೇರಿ ಅವರಿಗೆ ಒಂದು ನೇರವಾದ ಸಂಪರ್ಕ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು, ಅವರು ಅದನ್ನು ಮುಂದುವರಿಸ್ಕೊಂಡೋಗಿ ಗ್ರಾಹಕರಿಗೆ ತಲುಪಿಸುವಂಥ ಪೂರ್ಣ ಪ್ರಮಾಣದ ಬೆಲೆ ಏನದಕ್ಕೆ ನಿಗದಿಪಡಿಸಿರುತ್ತೋ ಅದಷ್ಟು ಪ್ರಮಾಣದ ದುಡ್ಡು ರೈತರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಆಗೋದ್ರಿಂದ ಹೆಚ್ಚಿನ ಒಂದು ಲಾಭವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಆದರೆ ಈ ರೀತಿ ಮಾಡಬೇಕಾದ್ರೆ 4-5 ಅಂಶಗಳನ್ನು ರೈತರು ಪರಿಗಣಿಸ್ಕೋಬೇಕಾಗುತ್ತೆ. ಒಂದು, ಅದು ಗ್ರೇಡಿಂಗ್ ಆಗಿರಬೇಕು, ಪ್ರತಿಯೊಂದು ಪದಾರ್ಥವು ಉತ್ಕೃಷ್ಟವಾಗಿರಬೇಕು, ಒಳ್ಳೆಯ ಪದಾರ್ಥ ಆಗಿರಬೇಕು. ಮತ್ತು ಅದು ನೋಡೋದು, ಯಾಕಂದರೆ ಅವರು ಗ್ರಾಹಕರು ಹೆಚ್ಚಿನ ಬೆಲೆಯನ್ನು ಕೊಡೋದಕ್ಕೂ ಸಿದ್ಧ ಇರ್ತಾರೆ, ಆದರೆ ನಾವು ಕಳ್ಸಕ್ಕಂಥ ಮಾಲು ಎಲ್ಲೇ ರೀತಿಯ ಒಂದು ಸಣ್ಣ ಪ್ರಮಾಣದಲ್ಲೂ ಅದಕ್ಕೆ ಲೋಪ ಆಗದಿದ್ದಂಗೆ ಪ್ರತಿ ಹಣ್ಣಾಗಲಿ ಪ್ರತಿ ಕಾಯಾಗಲಿ ಉತ್ಕೃಷ್ಟವಾದ ಒಂದು ಕಾಯನ್ನು ನಾವು ಅದನ್ನು ವಿಂಗಡಣೆ ಮಾಡಿ ಅದಕ್ಕೆ ಏನು ನಾವು ಗ್ರೇಡಿಂಗ್ ಅಂತ ಕರಿತೀವೋ ಆ ಗ್ರೇಡಿಂಗ್ನ ಮಾಡಿ ಆ ಒಂದು ವಿಂಗಡಣೆ ಮಾಡಿದಂಥ ಪದಾರ್ಥವನ್ನು ತಲುಪಿಸಿದ್ದೆ ಆದರೆ ಉತ್ತಮವಾದ ಬೆಲೆಯನ್ನು ಕೊಡೋದಕ್ಕೆ ಯಾವ ಗ್ರಾಹಕರು ಹಿಂದೆ ಹೋಗೋದಿಲ್ಲ. ಹಾಗಾಗಿ ಅದನ್ನು ನಾವು ಮುಖ್ಯವಾಗಿ ನೋಡಬೇಕಾಗಿದೆ. ಎರಡನೇದು, ಅದನ್ನು ಮತ್ತೆ ಪ್ಯಾಕಿಂಗ್ ಮಾಡಬೇಕಾಗಿದೆ ಎಲ್ಲಾನು ಅವ್ರಿಗೆ. ಯಾಕಂದರೆ ಈಗಂತೂ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಯಾವ ಹಣ್ಣನ್ನಾಗಲಿ ಯಾವ ತರಕಾರಿಯನ್ನಾಗಲಿ ಮುಟ್ಟದೆ, ಯಾರೂ ಮುಟ್ಟದೆ ನೇರವಾಗಿ ಅವ್ರಿಗೆ ತಲುಪಿಸಿದ್ರೆ ಅದೇ ಅವರಿಗೆ ಒಂದು ದೊಡ್ಡ ಒಂದು ಅದ್ರ ಬಗ್ಗೆ ಒಂದು ವಿಶ್ವಾಸ ಮೂಡುತ್ತೆ. ಏನು ಈ ತರಕಾರಿ ಆಗಲಿ ಹಣ್ಣಾಗಲಿ ಯಾರೂ ಮುಟ್ಟೇ ಇಲ್ಲ. ಈಗ ಮಾವಿನಹಣ್ಣು ತಗೊಳ್ಳಿ, ಯಾವುದೇ ಒಂದು ಬೀದಿಯಲ್ಲಿಟ್ಟರೆ ಆ ಮಾವಿನಹಣ್ಣನ್ನು ಮುಟ್ಟಿ ನೋಡಿ ಅದನ್ನು ಅಮುಕಿ ಅದೇನು ಹಣ್ಣಾಗಿದೆಯೋ ಚೆನ್ನಾಗಿದೆಯೋ ಅಂತ ನೋಡ್ತಾರೆ, ಕೊನೆಗೆ ಮೂಗತ್ರ ತಗೊಂಬಂದು ಅದರ ವಾಸನೆ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ಕೋವಿಡ್ ಸಂದರ್ಭದಲ್ಲಿ ಅವೆಲ್ಲ ನಿಷೇಧಿತ, ಅವ್ಯಾವು ಮಾಡಿಕೊಡ್ದು ಅಂತ ಒಂದು ಕೆಲವು ಏನು ನಮಗೆ ಈಗ ಬಂದಿರತಕ್ಕಂಥ ಕೆಲವು ಅವಕಾಶಗಳನ್ನು ನಾವು ಸದ್ಬಳಕೆ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ನಾವು ಅದನ್ನು ಏನು ವಿಂಗಡಣೆ ಮಾಡಿ ಅದನ್ನು ಒಂದು ಒಳ್ಳೆಯ ಬಾಕ್ಸ್ಗಳಲ್ಲಿ ಅಚ್ಚುಕಟ್ಟಾದ ಏನು ಒಂದು ಆಕರ್ಷಣೀಯವಾಗಿ ತಯಾರು ಮಾಡಿದಂಥ ಬಾಕ್ಸ್ಗಳಲ್ಲಿ ರಟ್ಟಿನ ಬಾಕ್ಸ್ಗಳಲ್ಲಿ ಆ ಜೋಡಿಸಿ ಅದನ್ನು ನೇರವಾಗಿ ತಲುಪಿಸಿದ್ದೆ ಆದರೆ ಬಾಕ್ಸ್ಗಾಗದ ದುಡ್ಡನ್ನು ಸೇರಿಸಿ ಗ್ರಾಹಕರು ಕೊಡೋದಕ್ಕೆ ಸಿದ್ಧರಿರ್ತಾರೆ. ಹಾಗೆ ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಥರ ಆದರೆ ಈಗೇನು ನೀವು FPO ಬಗ್ಗೆ ನಾವು ಹೆಚ್ಚಿಗೆ ಮಾತಾಡ್ತೀರಿ, ಈಗ ಇಂಡಿವಿಜುವಲ್ ಪ್ರತಿಯೊಬ್ಬ ರೈತರು ಹೋಗಿ ಗ್ರಾಹಕರನ್ನು ಭೇಟಿ ಮಾಡಿ ತಲುಪಿಸೋದು ಕಷ್ಟ ಆಗುತ್ತೆ, ಮತ್ತು ಅವರಷ್ಟು ಅಷ್ಟೊಂದು ಪದಾರ್ಥನೂ ಅವ್ರ ಹತ್ರ ಕೆಲಸ ಎಲ್ಲ ದೊರಕದೇ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಒಂದು FPO ಅಂತೇಳಿ ಏನು ರೈತ ಗುಂಪುಗಳು, ರೈತ ಮಾರಾಟ ಗುಂಪುಗಳು ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತೇಳಿ ಏನು ಕರಿತೀವೋ ಆ ಒಂದು ಗುಂಪುಗಳನ್ನಾಗಿ ಮಾಡಿಕೊಂಡು ಅವೆಲ್ಲ ಆ ಒಂದು ಬರ್ತಕ್ಕಂಥ ಉತ್ಪನ್ನವನ್ನು ಕ್ರೋಢೀಕರಿಸಿ ಎಲ್ಲಿ ನಮಗೆ ದೊಡ್ಡ ಮಟ್ಟದ ಮಾರುಕಟ್ಟೆ ಸಿಗುತ್ತೋ ಅಂತ ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು, ಕೆಲವು ಕಡೆ ಆ ಬಡಾವಣೆಗಳ ನಾಗರಿಕ ರಕ್ಷಣಾ ವೇದಿಕೆಗಳಿರ್ತವೆ, ಅಂತ ಒಂದು ಇವರನ್ನ ಸಂಪರ್ಕ ಮಾಡಿದ್ರೆ ಅವರು ನೇರವಾಗಿ ಒಂದೇ ಸಮಯದಲ್ಲಿ ಒಂದು ಜಾಗಕ್ಕೆ ಬಂದು ಒಂದು ನಿಂತಾಗ ನಿಮಗೆ 1 kg 2 kg ಹೋಗೋ ಬದಲು ಟನ್ ಗಟ್ಟಲೆ ನಾವು ವ್ಯಾಪಾರ ಮಾಡಬಹುದಾಗಿದೆ. ಮೊದಲೇ ನಾವು ಆ ಒಂದು ವಾಟ್ಸಪ್ ಮುಖಾಂತರ ಎಲ್ಲ ಒಂದು ಕನ್ಸ್ಯೂಮರ್ಸ್ನ ಅಥವಾ ಎಲ್ಲ ನಮ್ಮ ಗ್ರಾಹಕರನ್ನ ನಾವು ಭೇಟಿ ಮಾಡಿ ಇಂಥ ಸಂದರ್ಭದಲ್ಲಿ ಇಂಥ ಸಮಯಕ್ಕೆ ಇಂಥ ಕ್ವಾಲಿಟಿ ಇರತಕ್ಕಂಥ ಪದಾರ್ಥವನ್ನು ನಾವು ಕೊಡೋದಕ್ಕೆ ಸಿದ್ಧ ಇದ್ದೀವಿ, ಇಷ್ಟು ರೇಟ್ ಇದೆ ಅಂತೇಳಿ ನಾವು ಮೊದಲೇ ನಾವು ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ರೆ ಅಥವಾ ಆನ್ಲೈನ್ ಈಗೆಲ್ಲ ಪ್ಲಾಟ್ಫಾರ್ಮ್ಸ್ ಬಂದಿದ್ದೇವೆ ಅದನ್ನು ಬೇಕಾದ್ರೆ ಬಳಕೆ ಮಾಡ್ಕೊಬೋದಾಗಿದೆ. ಆದರೆ ವಾಟ್ಸಪ್ ಭಾಳ ಈಸಿ ಇದೆ ಇವತ್ತು, ಪ್ರತಿಯೊಬ್ಬರನ್ನು ಒಂದು ಒಂದು ಬಟನ್ ಪ್ರೆಸ್ ಮಾಡೋದ್ರಿಂದ ಎಲ್ಲ ಗ್ರಾಹಕರನ್ನ ಭೇಟಿ ಮಾಡಬಹುದಾಗಿದೆ. ಹಾಗೆಯೇ ನಮ್ಮ ರೈತರ ಗುಂಪುಗಳನ್ನು ನೋಡಿ, ಇಂಥ ಕಡೆ ಒಳ್ಳೆ ಮಾವಿನ ಹಣ್ಣಿಗೆ ಅಲ್ಲಿ ಬೇಡಿಕೆ ಇದೆ, ಹೆಚ್ಚು ಕಮ್ಮಿ ಒಂದು 4 ಟನ್ ಅಲ್ಲಿ ಕೇಳ್ತಾ ಇದ್ದಾರೆ, ಇಂಥ ಹೇಳಿ ಕೇಳ್ತಿದ್ದಾರೆ. ಹಾಗಾಗಿ ನನ್ನ ಹತ್ರ ಇರೋದು ಬರೀ ಅರ್ಧ ಟನ್ನು, ಇನ್ನು ಉಳಿದಿದ್ದ ಎರಡು ಟನ್ನು ಇಂತಿಂಥ ರೈತರು ನೀವು ಬರ್ಬೋದು ಅಂತಂತೇಳಿ ಅವ್ರನ್ನು ಗುಂಪು ಮಾಡಿಕೊಂಡು ಆ ಒಂದು ಉತ್ಕೃಷ್ಟವಾದ ಒಂದು ಉತ್ಪನ್ನವನ್ನು ಕೊಡಬೇಕಾಗಿದೆ ಯಾರಿಗೆ, ಆ ಗ್ರಾಹಕರಿಗೆ. ಅವಾಗಲೇ ಅವರು ನಮ್ಮ ಬಗ್ಗೆ ನಂಬಿಕೆ ಬರುತ್ತೆ, ನಿಮ್ಮನ್ನು ಮುಂದಿನ ವರ್ಷ ಪ್ರತಿ ಬಾರಿನೂ ಅದನ್ನು ನಿಮ್ಮ ರೈತರನ್ನ ಕೇಳಿಕೊಂಡು ನಿಮ್ಮ ನಂಬರು ಅವ್ರ ಹತ್ರ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗಿರುತ್ತೆ. ಹಂಗಾಗಿ ಆ ಒಂದು ವಾಟ್ಸಪ್ ಗುಂಪುಗಳಿಗಾಗಿ ಅವರನ್ನ ನೀವು ಭೇಟಿ ಮಾಡಿಕೊಂಡು ನೇರವಾಗಿ ನಾವು ಮಾರಾಟ ಮಾಡಬಹುದಾಗಿದೆ. ಈಗಾಗಲೇ ಮಾತಾಡ್ತಾ ಉತ್ಕೃಷ್ಟತೆ ಬಗ್ಗೆ ಹೇಳಿದ್ರೆ, ಉತ್ಕೃಷ್ಟತೆ ಅಂತ ಅಂದ್ರೆ ಗುಣಮಟ್ಟವನ್ನ ಕಾಪಾಡಬೇಕಾಗುತ್ತೆ. ಈಗ ನಮ್ಗೆ ಎಲ್ಲ ಗೊತ್ತಿರೋ ಹಾಗೆ ತರಕಾರಿ ಆಗ್ಬೋದು ಹಣ್ಣಾಗ್ಬೋದು ಬೇಗ ಕೆಡುವಂತಹ ಪದಾರ್ಥ ಆಗಿರೋದ್ರಿಂದ ಇಲ್ಲಿ ಗುಣಮಟ್ಟವನ್ನ ಹೇಗೆ ಕಾಪಾಡಬೇಕು ರೈತ? ಈಗ ಒಂದು ಮಾವಿನ ಹಣ್ಣನ್ನೇ ತಾಳೋಣ, ಯಾಕಂದ್ರೆ ಇದು ಸೀಸನ್ ಇದೆ, ಈಗ ಇನ್ನೇನು ಮುಗಿತಾ ಬಂದಿದೆ, ಇನ್ನು 15 ದಿನಗಳ ಕಾಲ ಮಾವಿನ ಹಣ್ಣು ಕೊಯ್ಲು ಮುಂದುವರಿಸ್ತಾ ಇರುತ್ತೆ. ಇವತ್ತು ಗ್ರಾಹಕರು ಏನು ಉತ್ಕೃಷ್ಟತೆಯಲ್ಲಿ ಕೇಳ್ತಾರೆ ಅಂತಂದ್ರೆ, ಮಾವಿನ ಹಣ್ಣನ್ನ ನಾವು ಕಟಾವು ಮಾಡೋದ್ರಿಂದ ಹಿಡಿದು ಅದನ್ನ ಪ್ಯಾಕಿಂಗ್ ಮಾಡೋವರೆಗೂ ಯಾವ ರೀತಿ ನಾವು ಉತ್ಕೃಷ್ಟತೆಯನ್ನ ಕಾಪಾಡಬಹುದು ಅನ್ನೋದಾದ್ರೆ, ಈಗ ಮಾವಿನ ಹಣ್ಣನ್ನ ಕೈಯಿಂದ ಕೀಳ್ಬೇಕಂದ್ರೆ ಈಗ ಬಲೆ ರೀತಿಯಲ್ಲಿ ಅದನ್ನ ನೆಲಕ್ಕೆ ಬೀಳ್ದೇನೆ. ಈಗ ಎಲ್ಲ ಈ ಮಾರಾಟಗಾರರು ಏನ್ ಮಾಡ್ತಾರೆ, ಬರ್ತಾರೆ ಈ ಮರ್ಚೆಂಟ್ಸ್ ಆ ಗಿಡನ ಒಂದು ದೊಣ್ಣೆಯಲ್ಲಿ ಬಡದು ಕೆಳಗೆ ಉರುಳಿಸ್ಬಿಟ್ಟು ಆ ಒಂದು ಮಾವಿನ ಹಣ್ಣನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಅದೇ ರೀತಿ ಯಾವುದೋ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ನಿಷೇಧಿತ ಒಂದು ಕೆಮಿಕಲ್ನ ಹಾಕಿ ಅದನ್ನ ಹಣ್ಣನ್ ಮಾಡಿ ಅವರು ಗಾಡಿಗಳಲ್ಲಿ ಅದರಲ್ಲಿ ಬಹಳ ಒಂದು ಅತಿ ಕಮ್ಮಿ ಬೆಲೆಗೆ ಅವರು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ರೈತರು ಉತ್ಕೃಷ್ಟತೆಗೆ ನಾವು ಗಮನ ಕೊಡೋದಾದ್ರೆ, ಪ್ರತಿ ಹಣ್ಣನ್ನ ಹ್ಯಾಂಡ್ ಪಿಕ್ಡ್ ಅಂತೇಳಿ ಅದನ್ನೇ ಒಂದು ನಮಗೆ ಒಂದು ಬ್ರ್ಯಾಂಡಿಂಗ್. ಅದು ಈ ಹಣ್ಣು ಈ ಬಾಕ್ಸ್ ಅಲ್ಲಿ ಇರತಕ್ಕಂಥ ಹಣ್ಣು ಹ್ಯಾಂಡ್ ಪಿಕ್ಡ್ ಕೈಯಿಂದ ಕಿತ್ತಿರುವ ಹಣ್ಣು ಅಂತಂತೇಳಿ ಅದನ್ನೇ ನಾವು ಒಂದು ಟ್ರಂಪ್ ಕಾರ್ಡ್ ತರ ಉಪಯೋಗಿಸಿ ಆ ಗ್ರಾಹಕರಿಗೆ ನಾವು ಕನ್ವಿನ್ಸ್ ಮಾಡಬೇಕಾಗುತ್ತೆ. ಅದು ಬಹಳ ಹೆಚ್ಚಿನ ಒಂದು ಏನು ಆಳುಗಳ ಒಂದು ಇದು ಬರುತ್ತೆ, ಅದಕ್ಕೆ ಹೆಚ್ಚಿನ ಒಂದು ವ್ಯಯ ಆಗುತ್ತೆ, ಏನೋ ಆಳುಗಳು ಬೇಕಾಗ್ತಾರೆ, ಅದಕ್ಕೆ ಹೆಚ್ಚಿನ ಶ್ರಮ ಆಗ್ತಾ ಇದೆ. ಆದ್ರೂ ಸಹ ಆ ಒಂದು ದುಡ್ಡನ್ನ ನಾವು ಗ್ರಾಹಕರ ಮೇಲೇನೆ ಹಾಕಿದ್ರೆ ಅವ್ರೇನು ಕೊಡೋದಕ್ಕೆ ಸಿದ್ಧ ಇರ್ತಾರೆ. ಹಾಗಾಗಿ ಹಣ್ಣನ್ನು ಉತ್ಕೃಷ್ಟವಾಗಿ ನಾವು ತಯಾರು ಮಾಡಬೇಕಾದ್ರೆ ಮೊದಲು ನಾವು ಅದನ್ನ ಯಾವ ರೀತಿ ಕಟಾವು ಮಾಡ್ತೀವಿ, ಅದನ್ನ ಕೈಯಿಂದಾನೆ ಕಟಾವು ಮಾಡಿ ಆ ಬರ್ತಕ್ಕಂಥ ಏನು ಹಾಲು ಬರುತ್ತೆ ಹಣ್ಣನ್ನ ಅದನ್ನ ಉಲ್ಟಾ ಇಟ್ಟು ಅದನ್ನ ಸೋರಿ ಹೋಗಂಗ್ ಮಾಡಿ ಮಣ್ಣಿಗೆ ತಾಕದಂಗೆ ನಾವು ಅದನ್ನ ಕಾಪಾಡಿಕೊಂಡು, ಇದು ಒಂದು ನಾವೇನು ಕೀಳುವಾಗ ನಾವು ಅನುಸರಿಸಬೇಕಾದ ಕೆಲವು ಕ್ರಮವನ್ನ ಏನು ಉತ್ಕೃಷ್ಟತೆ ನಾವು ಕಾಪಾಡಬೇಕಾದ್ರೆ, ಅದಾದ ನಂತರ ಅದನ್ನ ನಾವೇನು ಆ ಒಂದು ಹಾಲೆಲ್ಲ ನಾವು ಹರಿದು ಬಸಿದು ಆದ್ಮೇಲೆ ಅದನ್ನ ತಗೊಂಡೋಗಿ ಒಳ್ಳೆಯ ಒಂದು ಜಾಗದಲ್ಲಿ ಅದನ್ನ ನಾವು ಹಣ್ಣು ಮಾಡಬೇಕಾಗಿದೆ. ಇದರಲ್ಲಿ ಎರಡು ವಿಧದಲ್ಲಿ ನಾವು ಮಾಡಬಹುದು, ಎರಡು ಉತ್ಕೃಷ್ಟತೆಯನ್ನು ಕಾಪಾಡುತ್ತೆ. ಒಂದು ನಾವು ನ್ಯಾಚುರಲ್ ಆಗಿ ಏನು ಅದನ್ನ ಸಾಂಪ್ರದಾಯಿಕ ಪದ್ಧತಿ ನ್ಯಾಚುರಲ್ ಆಗಿ ಏನು ನಾವು ಇಟ್ಬಿಟ್ಟು ನೈಸರ್ಗಿಕವಾಗಿ ಹಣ್ಣು ಮಾಡೋ ಅಂತ ಒಂದು ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಒಂದು ರೂಮಲ್ಲಿ ಕತ್ಲಿರ್ತಕ್ಕಂಥ ರೂಮಲ್ಲಿ ಜೋಡಿಸಿದ್ರೆ ಸಾಕು, ಕೆಳಗಡೆ ಭತ್ತದ ಹುಲ್ಲು ಅಥವಾ ರಾಗಿ ಹುಲ್ಲನ್ನು ಹಾಕಿ ಅದ್ರ ಮೇಲೆ ಹಣ್ಣನ್ನು ಜೋಡಿಸಿ ಒಂದು ದಿನ ಎರಡು ದಿನ ಬಿಟ್ಟರೆ ಸಾಕು, ಅದು ಕರೆಕ್ಟ್ ಆಗಿ ಅದು ನೈಸರ್ಗಿಕವಾಗಿ ಅದ್ರ ಬಣ್ಣವನ್ನು ತಿರುಗುತ್ತೆ ಮತ್ತೆ ಹಣ್ಣಾಗುತ್ತೆ. ಅದನ್ನ ನಾವು ಅಳವಡಿಸ್ಕೊಬಹುದು ಯಾವುದೇ ರೀತಿಯ ಒಂದು ಇದಿಲ್ಲದೆ. ಎರಡನೇದು ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಬಹಳ ಒಂದು ಸೈಂಟಿಫಿಕ್ ಆಗಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಏನು ಪ್ಯಾಕೇಜ್ ಇದೆ, ಆ ಪ್ಯಾಕೇಜ್ ಪ್ರಕಾರ ಮಾಡ್ಕೊಂಡೋದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ, ಯಾಕಂದ್ರೆ ಅದು ಔಟರ್ನ ವಾಶ್ ಮಾಡೋದಕ್ಕೆ ಏನು ಆ ಒಂದು ಹಣ್ಣನ್ನ ಒಂದು ಬಿಸಿನೀರಿನಲ್ಲಿ ತೊಳೆಯುವಂಥದ್ದು, ಅದು ಕನ್ವೇಯರ್ ಬೆಲ್ಟ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ತೊಳೆದು ಮತ್ತೆ ಅದಕ್ಕೆ ಮೊದಲು ಗ್ರೇಡಿಂಗ್ ಮಾಡಿ ಪ್ರತಿಯೊಂದು ಹಣ್ಣನ್ನು ಯಾವ ಸೈಜ್ ಮೇಲೆ ಗ್ರೇಡಿಂಗ್ ಮಾಡಿ ಮತ್ತೆ ಆ ಹಣ್ಣನ್ನು ಬಾಕ್ಸ್ಗಳಲ್ಲಿಟ್ಟು ಆ ಒಂದು ಏನು ಚೇಂಬರ್ಸ್ ಬರುತ್ತವೆ ಅದಕ್ಕೆ ಎಥಿಲಿನ್ ಮೈನರ್ ಒಂದು ಸಣ್ಣ ಪ್ರಮಾಣದ ಎಥಿಲಿನ್ನ ಫ್ಯೂಮಿಗೇಷನ್ ಕೊಟ್ಟರೆ ಒಂದು ಯೂನಿಫಾರ್ಮ್ ಕಲರ್ ಬರುತ್ತೆ, ಅದು ಗ್ರಾಹಕರಿಗೆ ನೋಡೋದಕ್ಕೆ ಬಹಳ ಸೊಗಸಾಗಿ ಕಾಣುತ್ತೆ. ಅಂತ ಒಂದು ಇದನ್ನು ನಾವು ಅಡಾಪ್ಟ್ ಮಾಡಬಹುದು. ಕ್ಯಾಲ್ಸಿಯಂ ಕಾರ್ಬೈಡ್ ಹಾಕೊಡೋದಷ್ಟೇ, ಏನು ಆ ಕೆಮಿಕಲ್ ಅಂತ ಏನಿದೆಯೋ ಅದನ್ನ ಹಾಕದೆ, ಯಾಕಂದ್ರೆ ಬಹಳ ಜನ ಏನು ಮಾರಾಟಗಾರರು ಅದನ್ನ ಬಳಸಿ ಆ ಕಣ್ಣನ್ನ ಕಲರ್ ಬರಂಗ್ ಮಾಡ್ತಾರೆ. ಆದ್ರೆ ನಾವು ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವಾಗ ಇಂಥವನ್ನೆಲ್ಲ ನಾವು ಅನುಸರಿಸಿದ್ದೆ ಆದ್ರೆ ಗ್ರಾಹಕರು ಹೆಚ್ಚಿನ ಒಂದು ದುಡ್ಡನ್ನು ಪದಾರ್ಥಕ್ಕೆ ಕೊಡೋದಕ್ಕೆ ಅವ್ರು ಸಿದ್ಧ ಇರ್ತಾರೆ. ಹಾಗಾಗಿ ಅದು ಒಂದು ಮಾಡಬಹುದು. ಇದ್ರ ಜೊತೆಗೆ ಈಗ ಸೂಪರ್ ಮಾರ್ಕೆಟ್ಗಳು ಬಂದಿದ್ದೀವಿ, ಅದರಲ್ಲಿ ಕೆಲವು ಏಜೆನ್ಸಿಗಳಿದ್ದಾರೆ, ಅವರು ಬಂದು ನೇರವಾಗಿ ಖರೀದಿ ಮಾಡ್ತಾರೆ. ಕೆಲವು ಸೆಂಟರ್ಸ್ ಇರ್ಬೋದು, ಹಾಸನಲ್ಲಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಿರ್ಬೋದು, ಕೋಲಾರ ಇರ್ಬೋದು, ಹೊಸಕೋಟೆ, ಈ ರೀತಿಯ ಕೆಲವು ಔಟ್ಸ್ಕರ್ಟ್ಸ್ ಅಲ್ಲಿ ಏನಂದ್ರೆ ನಗರದಿಂದ ಹೊರಭಾಗದಲ್ಲಿ ಕೆಲವು ಸೆಂಟರ್ಸ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಸಹ ತಾವು ಭೇಟಿ ಮಾಡಿ ಅಥವಾ ಎಲ್ಲೋ ಸಂಪರ್ಕವನ್ನು ಪಡೆದು ಅವ್ರಿಗೂ ಸಹ ಹೆಚ್ಚಿನ ಮಟ್ಟದ ಒಂದು ಹಣ್ಣನ್ನು ಅವ್ರಿಗೆ ನಾವು ಕೊಡಬಹುದಾಗಿದೆ. ವರ್ಗೀಕರಣದ ಬಗ್ಗೆ ಬಹಳ ಒತ್ತು ಕೊಟ್ಟು ತಾವು ಹೇಳಿದ್ರಿ, ವರ್ಗೀಕರಣವನ್ನು ಮಾಡಬೇಕು, ಗ್ರೇಡಿಂಗ್ ಮಾಡಿದಾಗ ಮಾತ್ರ ನಮ್ಮ ಪದಾರ್ಥಕ್ಕೆ ಒಳ್ಳೆಯ ಬೆಲೆ ಸಿಗುತ್ತೆ ಅನ್ನುವಂಥದ್ದು. ಆದ್ರೆ ಬಹಳ ಹಿಂದಿನಿಂದಲೂ ಕೂಡ ಇದ್ರ ಬಗ್ಗೆ ಒಂದಷ್ಟು ರೈತರಿಗೆ ಒಂದ್ ಸ್ವಲ್ಪ ತಾತ್ಸಾರ, ಗ್ರೇಡಿಂಗ್ ಯಾಕೆ ಮಾಡಬೇಕು, ಒಂದಿಷ್ಟು ಬೆಳೆದಿದ್ವಿ ಅದು ಅಷ್ಟು ಒಂದೇ ಸರಿ ಮಾರ್ಬಿಡೋಣ ಅನ್ನುವಂಥದ್ದು, ಗ್ರೇಡಿಂಗ್ ಕಡೆಗೆ ಅಷ್ಟು ಒಲವಾಗ್ತಾ ಇಲ್ಲ, ಅದನ್ನ ಹೇಗೆ ಒಗ್ಗಿಸ್ಕೊಳ್ತಕ್ಕಂಥದ್ದು, ಅಥವಾ ಈ ಗ್ರೇಡಿಂಗ್ ಮಾಡ್ಲಿಕ್ಕೆ ಬೇಕಾದಂತಹ ಆಧುನಿಕ ಯಂತ್ರೋಪಕರಣಗಳ ಕೊರತೆ ಇದೆಯಾ ಏನು, ಅದನ್ನ ಹೇಗೆ ನೀಗಿಸ್ಕೊಳ್ತಕ್ಕಂಥದ್ದು? ಹೆಚ್ಚಿನ ಆದಾಯ ಬೇಕು ಅಂತಂದ್ರೆ ಗ್ರೇಡಿಂಗ್ ಮಾಡಲೇಬೇಕು. ಗ್ರೇಡಿಂಗ್ ಮಾಡಲೇಬೇಕು ಅಂತಂದ್ರೆ ಅದಕ್ಕೆ ಹೆಚ್ಚಿನ ಒಂದು ವೆಚ್ಚ ಆಗ್ತದೆ, ಅದರಲ್ಲೂ ಮುಖ್ಯವಾಗಿ ಆಳುಗಳು ಬೇಕಾಗ್ತಾರೆ, ಹೆಚ್ಚಿನ ಮಾನವದ ಶ್ರಮ ಬೇಕಾಗಿದೆ. ಆಮೇಲೆ ಎಲ್ಲೋ ನಮ್ಗೆ ರೈತರಿಗೆ ಒಂದು ಮನ್ಸಿಗೆ ಹೋಗಿರೋದು ಗ್ರೇಡಿಂಗ್ ಮಾಡಿಲ್ಲ, ಎರಡು ಅದು ಇದು ಸೇರಿ ಒಟ್ಟಿಗೆ ಮಾಡಿಬಿಟ್ರೆ ಸಾಕು ನಮ್ಗೇನು ಅದರಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಒಟ್ಟಿಗೆ ಎಲ್ಲಾನು ಸೇರಿಸಿ ನಾವು ಮಾರಾಟ ಮಾಡಿಬಿಟ್ರೆ ಅದೇ ದುಡ್ಡು ಬಂದ್ಬಿಡುತ್ತೆ ಅಂತಂತೇಳಿ ಇದೆ. ಆದರೆ ನೀವು ಏನು ನೀವು ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡ್ ಅಂತ ಏನು ಮಾಡಿದ್ರೆ ಫಸ್ಟ್ ಗ್ರೇಡಲ್ಲಿ ನೀವು ಏನು ಎಲ್ಲ ಸೇರಿ ಮಾಡೋದು ಅಷ್ಟೇ ದುಡ್ಡು ಫಸ್ಟ್ ಗ್ರೇಡಲ್ಲೇ ಬಂದ್ಬಿಡುತ್ತೆ ನಿಮಗೆ. ಹಾಗಾಗಿ ಗ್ರೇಡಿಂಗಿಗೆ ಒಂದು ಸ್ವಲ್ಪ ವ್ಯಯ ಆದರೂ ಪರವಾಗಿಲ್ಲ, ಸ್ವಲ್ಪ ಶ್ರಮ ಆದರೂ ಪರವಾಗಿಲ್ಲ, ಅವೆಲ್ಲ ಮಾಡಿದ್ರೆ ಉತ್ಕೃಷ್ಟವಾಗಿ ಮಾಡಿದ್ರೆ ಅದು ಅದಕ್ಕೆ ಸಾರ್ಥಕತೆ ಇದೆ, ನಿಮಗೆ ಬರ್ಬೇಕಾದಂಥ ಲಾಭ ಬಂದೇ ಬರುತ್ತೆ. ಇನ್ನು ಎರಡು ಗ್ರೇಡ್ಗಳು ಏನು ಮಾಡಿರ್ತೀವಿ, ಕೆಳಮಟ್ಟದ ಒಂದು ದರ್ಜೆ ಒಂದು ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ನೀವು ಮಾಡಿದರೆ ಅದು ಕಮ್ಮಿ ಬೆಲೆಗೆ ಹೋದರೂ ಚಿಂತೆ ಇಲ್ಲ, ಅದನ್ನು ಎಲ್ಲಾದರೂ ಬೇರೆ ನೀವು ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ ಕೊಟ್ಟು ಈ ಒಂದು ಗ್ರೇಡಿಂಗ್ ಮಾಡ್ತಿರ್ಕಂಥ ಇದನ್ನು, ಯಾಕಂದರೆ ಅವೆಲ್ಲ ಕೆಲವು ಬಲ್ಕ್ ಬೈಯರ್ಸ್ ಇರ್ತಾರೆ, ಬಡವ್ರು ಇರ್ತಾರೆ ಅಂತವರೆಲ್ಲ ತೊಗೊಂಡೋಗಿ ಹೋಗಿ ಹೋಗ್ತಾರೆ. ಎಲ್ಲ ಥರದ ಗ್ರೇಡ್ಗೂ ಇವತ್ತು ನಮ್ಮ ದೇಶದಲ್ಲಿ ಬೇಡಿಕೆ ಇದ್ದೇ ಇರುತ್ತೆ. ಗ್ರೇಡಿಂಗ್ ಮಾಡಿ ಉತ್ಕೃಷ್ಟವಾದ ಇದಕ್ಕೆ ಒಳ್ಳೆ ಬೆಲೆ ಫಿಕ್ಸ್ ಮಾಡಿಕೊಂಡು ನೀವು ಏನಾದರೂ ಅದನ್ನು ನೇರ ಮಾರಾಟದಲ್ಲಿ ಬರುತ್ತೆ. ನೀವು ತೊಗೊಂಡೋಗಿ ಮಾರ್ಕೆಟ್ ಸಿಟಿ ಮಾರ್ಕೆಟಲ್ಲೇ ಆ ಥರ ಗ್ರೇಡ್ ಮಾಡಿದ್ದೀನಿ ಇದಕ್ಕೆ ಜಾಸ್ತಿ ಕೊಡಿ ಅಂತಂದರೆ ಯಾರು ಕೊಡೋದಿಲ್ಲ, ಯಾಕಂದರೆ ಅಲ್ಲೇ ಬರ್ತಕ್ಕಂಥ ಗ್ರಾಹಕರು ಅದೇ ಲೆಕ್ಕದಲ್ಲಿ ಅವ್ರು ಬಂದಿರ್ತಾರೆ, ನಮ್ಗೆ ಚಿಪ್ಪಾಗಿ ಸಿಕ್ಕಿದ್ರೆ ಸಾಕು ಅಂತೇಳಿ. ಹೋಟೆಲ್ಸ್ನವರಾಗಿರ್ಬೋದು, ಹೆಚ್ಚಿಗೆ ಒಂದು ಮದುವೆ ಮುಂಜಿಗಳಿಗೆ ತಗೊಂಡು ದೇವಸ್ಥಾನಗಳಿಗೆ ತೊಗೊಂಡೋಗ್ರು ಅಂತಾರೆಲ್ಲ, ಆ ಒಂದು ಆವರೇಜ್ ಪ್ರೈಸಸ್ಸಲ್ಲಿ ನೋಡ್ತಾ ಇರ್ತಾರೆ. ಆದರೆ ನೀವು ಈಗ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರ್ಬೋದು, ದೊಡ್ಡ ದೊಡ್ಡ ಬಡಾವಣೆಗಳ ಒಂದು ನಾಗರಿಕರ ಒಂದೇನು ಸಂಘಟನೆಗಳಿರ್ಬೋದು, ನಾಗರಿಕ ವೇದಿಕೆಗಳಿರ್ಬೋದು, ಅಂಥ ಕಡೆ ಎಲ್ಲ ಹೋದಾಗ ಅಲ್ಲಿ ನಾಲ್ಕೈದು ಜನ ನಮಗೆ ಅವರು ಏನು ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸಬೇಕಾಗಿದೆ. ಆ ಮುಖ್ಯಸ್ಥರ ಒಂದು ಕ್ರೆಡಿಬಿಲಿಟಿ ಅಂತ ಏನು ಕರಿತೀವೋ ಅದನ್ನು ಉಳಿಸ್ಕೋಬೇಕಾದ್ರೆ ನಾವು ಗ್ರೇಡಿಂಗ್ ಕೊಡಲೇಬೇಕು. ಅವರು ಒಂದ್ಸಲ ನಾವು ಒಳ್ಳೆ ಗ್ರೇಡೆಡ್ ಮೆಟೀರಿಯಲ್ ಕೊಟ್ಟರೆ ಎರಡನೇ ಸಲ ಮೂರನೇ ಸಲ ನಮ್ಮನ್ನು ಕರೀತಾರೆ. ಹಾಗಾಗಿ ರೈತರು ಅದನ್ನು ಮುಂದಿನ ವರ್ಷಗಳಲ್ಲೂ ಸಹ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತಿದೆ. ಏನು ಗ್ರೇಡಿಂಗ್ ಮಾಡಿ ಒಳ್ಳೆ ಉತ್ಕೃಷ್ಟವಾದ ಒಂದು ಪದಾರ್ಥಗಳನ್ನು ನಾವು ಇವರಿಗೆ ನೇರವಾಗಿ ತಲುಪಿಸಿದ್ದೆ. ಆದರೆ ಎಲ್ಲ ತರಹದ ಪದಾರ್ಥಗಳಿಗೂ ಕೂಡ ಅದರದ್ದೇ ಆದಂತಹ ಗ್ರಾಹಕರು ಇರ್ತಾರೆ. ಹಾಗಾಗಿ ಒಟ್ಟಾರೆ ಅದನ್ನ ಎಷ್ಟೋ ಬೆಲೆಗೆ ಮಾರಾಟ ಮಾಡೋದಕ್ಕಿಂತನೂ ವರ್ಗೀಕರಣ ಮಾಡಿ ಮಾಡ್ತಕ್ಕಂಥದ್ದು ಹೆಚ್ಚು ಒಳ್ಳೆಯದು, ಮತ್ತು ವರ್ಗೀಕರಣ ಮಾಡಿದಂಥ ಪದಾರ್ಥಗಳಿಗೆ ಹೆಚ್ಚು ಬೇಡಿಕೆಯು ಕೂಡ ಇರುತ್ತೆ. ಅಲ್ಲಿಯೂ ಕೂಡ ಒಂದಿಷ್ಟು ಗುಣಮಟ್ಟವನ್ನು ಅವರು ನೋಡ್ಕೊಂಡಂಗೆ ಆಗುತ್ತೆ, ಅಥವಾ ಗುಣಮಟ್ಟವನ್ನು ಕಾಪಾಡದ ರೀತಿಯಲ್ಲಿ ಆಗುತ್ತೆ ಅನ್ನುವಂಥದ್ದು. ಇತ್ತೀಚಿನ ದಿವಸಗಳಲ್ಲಿ FPO ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೋಂದಣಿ ಆಗ್ತಾ ಇದೆ. ಈ ನೇರ ಮಾರುಕಟ್ಟೆ ಮಾಡುವ ನಿಟ್ಟಿನಲ್ಲಿ FPOಗಳ ಪಾತ್ರ ಏನು, ಹೇಗೆ ಕೃಷಿಕರಿಗೆ ಅವರು ನೆರವಾಗಬಹುದು ಅಂತ? FPOಗಳು ಇದು ಬಹಳ ಒಂದು ಉತ್ತಮವಾದ ಒಂದು ಪ್ರಯತ್ನ, ಒಂದು ಯೋಜನೆ. ಇದನ್ನ ರೈತರು ಸದ್ಬಳಕೆ ಮಾಡ್ಕೋಬೇಕಾಗುತ್ತೆ. ಯಾವುದೇ ಯೋಜನೆ ಆದರೂ ರೈತರು ಸದ್ಬಳಕೆ ಮಾಡ್ಕೊಂಡ್ರೆ ಅದು ಬಹಳ ಪೂರ್ಣ ಪ್ರಮಾಣದ ಅದು ಫಲಿತಾಂಶ ದೊರೆಯುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅದರಲ್ಲಿ ರಾಜಕೀಯ ಆಗಲಿ ಇನ್ನೊಂದಾಗಲಿ ಅಥವಾ ಕೆಲವರು ಒಬ್ಬರಿಗೆ ಒಬ್ಬರು ಸರಿಯಾಗಿ ಅದನ್ನು ಏನು ಸಹಕಾರ ನೀಡದಿದೆ ಆದರೆ ಈ FPOಗಳು ಕೆಲವು ಕಡೆ ಭಾಳ ತೊಂದರೆಯನ್ನು ಅನುಭವಿಸಿದ್ದಾವೆ ಅಥವಾ ಅಂಥ ಏಳಿಗೆಯೂ ಕಂಡುಬಂದಿಲ್ಲ. ಎಲ್ಲರೂ ಒಂದು ಸಂಘಟಿತ ಪ್ರಯತ್ನ ಆಗೋದಾದರೆ FPOಗಳು ಒಳ್ಳೆ ಕೆಲಸ ಮಾಡ್ಬೋದಾಗಿದೆ. ಅದರಲ್ಲೂ ಈ ಕಮಾಡಿಟಿ ಬೇಸ್ಡ್ ಏನು ಒಂದೇ ಒಂದು ಬೆಳೆ ಅಥವಾ ಒಂದೇ ಒಂದು ಪದಾರ್ಥವನ್ನು ಆಧರಿಸಿ ಮಾಡತಕ್ಕಂಥ FPOಗಳು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಿದೆ. ಯಾಕಂದರೆ ಅವ್ರಿಗೆ ಅವಾಗ ಅದನ್ನು ಹ್ಯಾಂಡ್ಲಿಂಗ್ ಮಾಡೋದಿರ್ಬೋದು ಅಥವಾ ಮಾರಾಟ ಮಾಡೋದಿರ್ಬೋದು, ಅದನ್ನು ಒಂದು ಕಡೆ ಶೇಖರಣೆ ಇಡೋದಿರ್ಬೋದು ಅಥವಾ ಗ್ರೇಡಿಂಗ್ ಮಾಡೋದು ಎಲ್ಲಕ್ಕೂ ಭಾಳ ಅದು ಈಸಿಯಾಗಿ ಕೆಲಸ ಮಾಡ್ಬೋದಾಗಿದೆ. ಹಾಗಾಗಿ ಸಿಂಗಲ್ ಕಮಾಡಿಟಿ FPOಗಳು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಕಂಡಿದ್ದಾವೆ. ಈಗ ಮಾವು ಬೆಳೆಗಾರರ ಸಂಘಟನೆ ಏನಿದೆಯೋ ಅದನ್ನು ನೀವು ನೋಡೋದಾದರೆ ಇತ್ತೀಚೆಗೆ ಒಂದು ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಮಾಡಿದ್ದಾರೆ. ಅದರಲ್ಲಿ ಅವರೇ ಒಂದು ಗ್ರೇಡಿಂಗ್ ಸೆಂಟರು, ರೈಪನಿಂಗ್ ಸೆಂಟ್ರು, ಏನು ಒಂದು ಮ್ಯಾಂಗೋ ಬೋರ್ಡ್ನವ್ರು ಮಾಡಿದಾರೋ ಆ ಒಂದು ಎಲ್ಲ ವ್ಯವಸ್ಥೆಗಳನ್ನು ಆ FPO ರೈತರೇ ಅದರ ದುಡ್ಡನ್ನು ಒಂದು ಶೇರ್ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಕ್ರೋಡೀಕರಿಸಿ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದ್ರ ಪ್ರಕಾರ ಅದನ್ನು ಹಣ್ಣನ್ನು ಒಂದು ಕಟಾವು ಮಾಡೋದಿರ್ಬೋದು ಮತ್ತು ಅದನ್ನು ಸಾಗಾಣಿಕೆ ಮಾಡಿರ್ಬೋದು ಹಣ್ಣನ್ನು ಮಾಡೋದು ಇದೆಲ್ಲ ಅವರ ಒಂದು FPOಗಳ ಮುಖಾಂತರ ಮಾಡಿ. ಯಾಕಂದರೆ ಒಬ್ಬ ರೈತ ಮಾಡೋಕ್ಕೋದ್ರೆ ಇವೆಲ್ಲ ಕಷ್ಟ ಆಗ್ತದೆ, ಈ ಅವನದೇ ಆದ ಗ್ರೇಡಿಂಗ್ ಯೂನಿಟ್ ಮಾಡೋಕ್ಕಾಗೋದಿಲ್ಲ, ರೈಪನಿಂಗ್ ಚೇಂಬರ್ ಮಾಡೋಕ್ಕಾಗೋದಿಲ್ಲ, ಇವರೆಲ್ಲ ಸೇರಿ ಮಾಡೋದ್ರಿಂದ ಆಮೇಲೆ ಪ್ರತಿದಿನವೂ ಹಣ್ಣು ಅಲ್ಲಿ ಸರಬರಾಜು ಆಗ್ತಾನೆ ಇರ್ತೈತೆ ಆ ಸೆಂಟ್ರಿಗೆ. ಹಾಗಾಗಿ ಡಿಮಾಂಡ್ ನೋಡಿಕೊಂಡು ಇವತ್ತಿನ ದಿನ ನಾಲ್ಕು ಕಡೆ ನಮಗೆ ಹಣ್ಣು ಬೇಕು ಅಂತ ಹೇಳಿದ ತಕ್ಷಣ ಎಲ್ಲರೂ ಸೇರಿದರೆ ಹಣ್ಣು ಕೊಡ್ಬೋದು, ಒಬ್ಬನೇ ರೈತ ಅಂದರೆ ಅವತ್ತು ಹಣ್ಣೇ ಬಂದಿರಲ್ಲ ಅವನ ಹತ್ರ. ಹಾಗಾಗಿ ಈ ಥರ ಒಂದು FPO ಸಂಘಟನೆಗಳು ಈ ಒಂದು ನೇರ ಮಾರುಕಟ್ಟೆಯಲ್ಲಿ ಬಹಳವಾದ ಒಂದು ಪಾತ್ರವನ್ನು ವಹಿಸೋಕ್ಕೆ ಅವಕಾಶ ಇದೆ. ಈ ನೇರ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಮಾಧ್ಯಮಗಳ ಪಾತ್ರ ಏನು, ಸಾಮಾಜಿಕ ಮಾಧ್ಯಮಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ರೈತರು ಹೇಗೆ ಬಳಕೆಯನ್ನು ಮಾಡಬಹುದು? ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೀವೋ ನಾವು ಅದನ್ನು, ಅದು ಬಹಳ ಕೆಲಸ ಮಾಡುತ್ತೆ ಅದು. ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ನಾವು ಕನೆಕ್ಷನ್ಸ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಒಬ್ರಿಗೊಬ್ರಿಗೆ ಸಂಪರ್ಕ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಆಗಬೇಕಂದ್ರೆ ಇದೆಲ್ಲ ಒಟ್ಟಿಗೆ ಜನ ಸೇರಿದ್ರೇ ಇದು ನೇರವಾಗಿ ಮಾರಾಟ ಮಾಡಿ. ಯಾಕಂದರೆ ಒಬ್ಬೊಬ್ಬನೇ ರೈತ ಕಾಯ್ಕೊಂಡಿದ್ದು ಅದನ್ನು ಕೊಡೋದು ಕಷ್ಟ. ಅರ್ಧ ಕೆಜಿ ಒಂದು ಕೆಜಿ ಸ್ಟ್ರೀಟ್ ವೆಂಡರ್ಸ್ ಥರ ಅಥವಾ ಬೀದಿ ವ್ಯಾಪಾರ ಥರ ಅವ್ರು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ತಂದಂಥ ಪದಾರ್ಥ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಯಲ್ಲಿ ಖಾಲಿ ಆಗಬೇಕಾಗಿದೆ, ಟನ್ ಗಟ್ಟಲೆ ಖಾಲಿ ಆಗಬೇಕು. ಅಂಥ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ ಅದರಲ್ಲಿ. ಯಾಕಂದರೆ ಒಂದೇ ಒಂದು ಸ್ಥಳದಲ್ಲಿ ಎಲ್ಲ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗ್ರಾಹಕರು ಒಂದು ಕಡೆಗೆ ಬಂದು ಒಂದು ಗಂಟೆ ಎರಡು ಗಂಟೆ ಸಮಯದಲ್ಲಿ ರೈತನ ಎಲ್ಲ ಪದಾರ್ಥವನ್ನ ಖರೀದಿ ಮಾಡಿದ್ದೆ ಆದ್ರೆ ಅದಕ್ಕಿಂತ ಒಂದು ಉತ್ತಮವಾದ ಸೇವೆ ರೈತನಿಗೆ ಇನ್ಯಾವುದು ದೊರಕೋದಕ್ಕೆ ಅವಕಾಶ ಬೇರೆ ತರ ಇರುವುದಿಲ್ಲ. ಹಾಗಾಗಿ ಈ ತರದ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರನ್ನ ಒಗ್ಗೂಡಿಸಿ, ಏನು ಗ್ರಾಹಕರನ್ನ ಒಗ್ಗೂಡಿಸಿ, ಅವನು ಎಲ್ಲಿ ಮಾರಾಟ ಮಾಡ್ತಾನೋ ಆ ಭಾಗಕ್ಕೆ ತಗೊಂಡೋಗಿದ್ರೆ ಅವ್ರ ಜಾಗದಲ್ಲೇ ಮಾಡ್ಸೋಣ. ಏನೋ ಅದು ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ನಾನಾಗಲೇ ಹೇಳಿದೆ, ಅಪಾರ್ಟ್ಮೆಂಟ್ಸ್ ಪಾಯಿಂಟ್ಸ್ ಇರ್ಬೋದು ಅಥವಾ ಒಂದು ಯಾವ್ದಾನ ಬಡಾವಣೆಗಳ ಒಂದು ಸೆಂಟ್ರಲ್ ಕಮ್ಯುನಿಟಿ ಹಾಲ್ಗಳಿರ್ಬೋದು, ಇಂಥ ಕಡೆ ಹೋಗಿ ರೈತ ನಿಂತಾಗ ಅವರೆಲ್ಲ ಬಂದು ಒಂದೇ ಕಾಲದಲ್ಲಿ ಇವನ್ನೆಲ್ಲ ತಗೊಂಡೋಗಿದ್ದಾದ್ರೆ ಇದನ್ನ ಎಲ್ಲರೂ ಒಂದೇ ಕಾಲಕ್ಕೆ ಬರೋದಕ್ಕೆ ಈ ಒಂದು ಸೋಷಿಯಲ್ ಮೀಡಿಯಾ ಬಹಳ ಪಾತ್ರ ವಹಿಸುತ್ತೆ. ಅದ್ರ ಜೊತೆಗೆ ಈಗೇನು ತಾವು ಆಲ್ ಇಂಡಿಯಾ ರೇಡಿಯೋಲ್ಲಿ ಇವತ್ತೇನು ನಾವು ನೀವು ಒಂದು ಚರ್ಚೆ ಮಾಡ್ತಾ ಇದೀವೋ ಆ ಚರ್ಚೆನೂ ಸಹ ಈ ಇದರಲ್ಲಿ ಸಂಪರ್ಕವನ್ನ ಒಂದು ವ್ಯವಸ್ಥೆಯಾಗಿ ಕಲ್ಪಿಸಲು ಅದು ಅನುಕೂಲ ಮಾಡುತ್ತೆ. ಹಾಗೆ ಪ್ರಿಂಟ್ ಮೀಡಿಯಾ ಏನು ನಮ್ಮ ದಿನಪತ್ರಿಕೆಗಳಲ್ಲಿ ಆ ಒಂದು ಇದಕ್ಕೆ ಸಹಕಾರ ನೀಡಿದ್ದೆ ಆದ್ರೆ ನೋಡಿ ಇಂಥ ಬಡಾವಣೆಯಲ್ಲಿ ಇಂಥ ದಿನ ಇಂಥ ರೈತ ಇಂಥ ಉತ್ಕೃಷ್ಟವಾದ ಸರಕನ್ನು ತಂದು ನಮ್ಮ ನೇರವಾಗಿ ಮಾರಾಟ ಮಾಡ್ತಿದ್ದಾನೆ ಅಂತ ಒಂದು ದಿನಪತ್ರಿಕೆಗಳಲ್ಲೂ ಅದು ಪ್ರಕಟವಾದ್ರೆ ಆ ಒಂದು ಸಂದರ್ಭಕ್ಕೆ ಕರೆಕ್ಟ್ ಆಗಿ ಬರೋಕೆ ಅಥವಾ ಬೇರೆ ಬೇರೆಯವ್ರು ಮಾತಾಡ್ಕೊಂಡು ಆ ಜಾಗಕ್ಕೆ ಬರೋದಕ್ಕೂ ಅನುಕೂಲ ಆಗ್ತದೆ. ಇವತ್ತು ಮಾರುಕಟ್ಟೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ರೈತರಿಗೆ ಮಾಹಿತಿ ಮತ್ತೆ ಮಾರುಕಟ್ಟೆಯ ಜ್ಞಾನ ಅದರ ಜೊತೆಗೆ ತರಬೇತಿಯು ಕೂಡ ಅಗತ್ಯ ಇರುತ್ತೆ. ಯಾಕೆಂತಂದ್ರೆ ಬಹಳ ವರ್ಷಗಳಿಂದ ರೈತರು ತಮ್ಮನ್ನ ತಾವು ಮಾರುಕಟ್ಟೆಗೆ ತೆರೆದುಕೊಳ್ಳಲಿಲ್ಲ. ಎಲ್ಲಿ ಸಿಗುತ್ತೋ ಅಲ್ಲಿ ಯಾರು ಬರ್ತಾರೋ ಅವ್ರಿಗೆ ಕೊಡುವಂಥದ್ದು ಬೆಳೆಯುವಂಥದ್ದಷ್ಟೇ ಅವ್ರಿಗೆ ಚೆನ್ನಾಗಿ ಗೊತ್ತಿರುವಂಥದ್ದು. ಈಗ ಮಾರುಕಟ್ಟೆ ಜ್ಞಾನವನ್ನು ಕೂಡ ಅವರಲ್ಲಿ ಒಂದಷ್ಟು ತುಂಬಬೇಕು ಅಂತ ಹೇಳಿದರೆ ತಮ್ಮ ವಿಭಾಗದ ಒಂದು ಕೆಲಸ ಬಹಳ ಗಣನೀಯವಾದದ್ದು ಕೃಷಿ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರು ನೇರವಾಗಿ ಮಾರುಕಟ್ಟೆಯನ್ನು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಅಗತ್ಯ ಇರುವಂತಹ ಜ್ಞಾನ ಇರ್ಬೋದು ಮತ್ತು ತರಬೇತಿ ಇರ್ಬೋದು ಮಾಹಿತಿ ಇರ್ಬೋದು ಇವುಗಳನ್ನು ತಮ್ಮ ವಿಶ್ವವಿದ್ಯಾನಿಲಯದಿಂದ ಹೇಗೆ ನೀಡಬಹುದು ಅವ್ರಿಗೆ ಹೇಗೆ ನೆರವಾಗಬಹುದು ತಾವು? ಸಂಕೀರ್ಣವಾದ ಒಂದು ವಿಚಾರ ಯಾವುದು ಮಾರುಕಟ್ಟೆ ಮಾಡುವಂಥದ್ದು. ಹೌದು, ಎಲ್ಲಾ ತರದಲ್ಲೂ ಇದೆ, ತಮ್ಗೆಲ್ಲ ಗೊತ್ತಿದೆ. ಮೊದಲಿಂದ APMCಗಳು ಕೆಲಸ ಮಾಡ್ತಿದ್ದೇವೆ, ಅದು ಇವತ್ತು ಮಾಡ್ತಿದ್ವಿ. ಏನ್ ಮಾಡ್ತಾ ಇಲ್ಲ, ಹೆಚ್ಚಿನ ಪ್ರಮಾಣದ ಒಂದು ಏನು ತರಕಾರಿಗಳಿರ್ಬೋದು, ಹಣ್ಣಿರ್ಬೋದು, ಇಂಥವೆಲ್ಲ ಅಥವಾ ಧಾನ್ಯಗಳಿರ್ಬೋದು ಎಲ್ಲಾನು ಅವರು ಯಾವ್ದು APMC ಮುಖಾಂತರ ಇವತ್ತೂ ಆಗ್ತಿದೆ, ಮುಂದೆನೂ ಆಗುತ್ತೆ. APMC ಬೇಕೇ ಬೇಕಾಗಿದೆ. ಇದ್ರ ಜೊತೆಗೆ ಬೇರೆ ಬೇರೆ ಏನು ವ್ಯವಸ್ಥೆಗಳಿದಾವೆ, ಅದು ಏನು ಈಗ ಖಾಸಗಿ ಮಾರಾಟಗಾರರು ನೇರವಾಗಿ ಬರ್ತಿದ್ದಾರೆ, ಈಗೆಲ್ಲ ತಮ್ಗೆ ಗೊತ್ತಿದೆ. ಫಾರಂ ಬಿಲ್ಸ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರತಕ್ಕಂತಹ ಒಂದು ಎಲ್ಲ ಸಹಕಾರಿಯಾಗಿದ್ದಾವೆ. ರೈತರು ಖಾಸಗಿ ಒಂದು ವ್ಯಕ್ತಿಗಳಿಗೆ ಒಳ್ಳೆ ಆ APMCಗಿಂತ ಒಳ್ಳೆ ಮಾರುಕಟ್ಟೆ ಒಳ್ಳೆ ಬೆಲೆ ಸಿಗುತ್ತೆ ಅಂದ್ರೆ ನಾವು ನೇರವಾಗಿ ಕೊಡೋದಕ್ಕೂ ಇವತ್ತು ಯಾವುದೇ ಅವಕಾಶ ಇದೆ, ಅದಕ್ಕೆ ಕಡಿವಾಣಗಳಿಲ್ಲ, ಅದನ್ನು ಸದ್ಬಳಕೆ ಮಾಡ್ಕೊಬೋದಾಗಿದೆ. ಅದ್ರ ಜೊತೆಗೆ ಈ ಏನು ನಾಗರಿಕ ವೇದಿಕೆಗಳಿಗೆ ಅಥವಾ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಜೊತೆಯಲ್ಲಿ ನೇರವಾದ ಸಂಪರ್ಕ ಇಟ್ಕೊಂಡು ಅವ್ರಿಗೆ ನಾವು ತಲುಪಿಸೋಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಈ ವಿಚಾರಗಳು ಏನು FPOಗಳ ಮುಖಾಂತರ ಮಾಡೋಂಥದ್ದನ್ನು FPOಗಳ ಫಾರ್ಮೇಷನ್ಗೆ ಏನು ಆ ವಿಚಾರ ಏನು ಅದಕ್ಕೆ ಬೇಕಾದಂಥ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ವಿಶ್ವವಿದ್ಯಾನಿಲಯ ಬೇಕಾದ್ರೆ ಅವ್ರಿಗೋಗಿ ತರಬೇತಿ ಕೊಡೋದಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಹಾಗೆ ಇದರಲ್ಲಿ ಇರ್ತಕ್ಕಂಥ ಕೆಲವು ಅವಕಾಶಗಳನ್ನೆಲ್ಲ ಆ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೂ ಇದೆ. ನಾವು ಈಗಾಗಲೇ ಒಂದು ಅನೇಕ ಆರ್ಟಿಕಲ್ಗಳನ್ನು ಲೇಖನಗಳನ್ನು ಬರೆದು ಈ ಒಂದು ದಿನಪತ್ರಿಕೆಗಳು ಸಹ ಪ್ರಕಟಿಸಿದ್ದೇವೆ. ಆದರೆ ಇದನ್ನೆಲ್ಲ ಬಳಕೆ ಮಾಡ್ಕೊಳ್ಳೋದು ಆ ಒಂದು ಗುಂಪುಗಳು ಏನು FPOಗಳ ಗುಂಪುಗಳಿರ್ಬೋದು, ರೈತರ ಗುಂಪುಗಳಿರ್ಬೋದು, ಇವರ ಒಂದು ಅಥವಾ ಇಂಡಿವಿಜುವಲ್ ರೈತನೇ ಇರ್ಬೋದು, ಅದನ್ನು ಅವನು ಸದ್ಬಳಕೆ ಮಾಡಿಕೊಂಡು ಮುಂದುವರ್ಸ್ಕೊಂಡೆ ಹೋಗೋದಾದರೆ ಅದು ಅದಕ್ಕೆ ಒಂದು ಶ್ರೇಯಸ್ ಸಿಗುತ್ತೆ. ಇಲ್ಲ ಅಂತಂದರೆ ಇವೆಲ್ಲ ಏನೇ ಹೇಳಿದ್ರು ಪುಸ್ತಕದ ಬದನೆಕಾಯಲ್ಲಿ ಪೇಪರಲ್ಲಿ ನಿಂತು ಹೋಗುತ್ತೆ ಹೊರತು ಅದು ಯಾವುದೇ ರೀತಿಯ ಒಂದು ಕಾರ್ಯಕ್ರಮವಾಗಿ ರೂಪಿಸಿ ರೈತರಿಗೆ ಒಂದು ಅನುಕೂಲ ಮಾಡೋಂತ ಒಂದು ಪ್ರಯತ್ನಗಳು ನಡೀತಿದ್ರು ಅದಲ್ಲೇನೆ ಬುಕ್ಕಲ್ಲೇ ಆ ಒಂದು ಇದರಲ್ಲೇ ನಿಂತು ಹೋಗ್ತೈತೆ ಹೊರತು ಆ ಒಂದು ಎಲ್ಲಿ ರೂಪಿಸಿರ್ತಾರೋ ಅಲ್ಲೇ ನಿಂತು ಹೋಗುತ್ತೆ ಮುಂದುವರಿಯೋದಕ್ಕೆ ಅವಕಾಶ ಆಗುತ್ತಿಲ್ಲ. ನೇರ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ತರಬೇತಿಗಳನ್ನ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಅಥವಾ ಕೃಷಿ ವಿಶ್ವವಿದ್ಯಾಲಯದ ಮೂಲಕ ಹಮ್ಮಿಕೊಳ್ಳಬಹುದಾ ಹೇಗೆ ಅಂತ? ತರಬೇತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದೆ, ನಮ್ಮ ಸರ್ಕಾರಿ ಸಂಸ್ಥೆಗಳಿರ್ಬೋದು, ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಅಥವಾ ಇನ್ಯಾವುದನ್ನ ಅನೇಕ ಸಂಘಟನೆಗಳಿರ್ಬೋದು, ಇವರೆಲ್ಲ ಸೇರಿ ಆ ಗ್ರಾಹಕರ ಗುಂಪುಗಳಿಗೆ ಒಂದು ಸಂದರ್ಭವನ್ನು ಒಂದು ಅವರಿಗೆ ಒಂದು ಕನೆಕ್ಷನ್ಸ್ ಅಥವಾ ಏನಂತೀರಿ ಅವರಿಗೆ ಸಂಪರ್ಕವನ್ನ ವ್ಯವಸ್ಥೆ ಮಾಡಿಸ್ಕೊಟ್ರೆ ಅದೇ ದೊಡ್ಡ ಒಂದು ಇದಿದೆ. ಇದಕ್ಕಿಂತ ಮುಖ್ಯವಾಗಿ ನಾವು ಅವರಿಗೆ ತರಬೇತಿ ಕೊಡೋದಕ್ಕೂ ವ್ಯವಸ್ಥೆಗಳು ನಮ್ಮ ವಿಶ್ವವಿದ್ಯಾಲಯದಿಂದ KVKಗಳ ಮುಖಾಂತರ ನಾವು ಮಾಡೋದಕ್ಕೆ ಸಿದ್ಧರಿದ್ದೇವೆ. ಇದರಲ್ಲಿ ಯಾವ ರೀತಿಯ ಹಣ್ಣನ್ನು ಕಟಾವು ಮಾಡಬೇಕು ಅಥವಾ ತರಕಾರಿಗಳನ್ನು ಕಟಾವು ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಅದು ಉತ್ಕೃಷ್ಟತೆ ಯಾವ ರೀತಿ ಕಾಪಾಡಬೇಕು, ಅದನ್ನು ಯಾವ ರೀತಿ ನಾವು ಒಂದು ಪೆಟ್ಟಿಗೆಗಳಲ್ಲಿ ಜೋಡಿಸಿ ಅಥವಾ ಏನು ಬಾಕ್ಸಿಂಗ್ ಮಾಡಿ ಅಥವಾ ಏನು ಪ್ಯಾಕೇಜಿಂಗ್ ಮಾಡಿ ಬಾಕ್ಸ್ಗಳಲ್ಲಿ ಜೋಡಣೆ ಮಾಡಿ ಅದಕ್ಕೊಂದು ಲೇಬಲ್ ಕೊಡೋದಿರ್ಬೋದು ಅಥವಾ ನೇರವಾಗಿ ಮಾರಾಟ ಮಾಡೋದಕ್ಕೆ ಎಲ್ಲಿ ಹೋಗಬೇಕು, ಯಾವ ರೀತಿ ನೀವು ಅದನ್ನು ಸಂಪರ್ಕ ಗಳಿಸ್ಬೋದು ಅನ್ನೋದು ಈ ವಿಚಾರಗಳಾಗಿ ನಾವು ಕೊಡೋದಕ್ಕೆ ನಮ್ಮ KVKಗಳ ಮುಖಾಂತರ ನಾವು ಕೊಡೋಕೆ ಸಿದ್ಧರಿದ್ದೇವೆ. ಹಾಗೆ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲೂ ನಾವು ಕೊಡೋದಕ್ಕಾಗಿದ್ದೇವೆ. ಆದರೂ ಇದು ಕಾಂಪ್ಲೆಕ್ಸ್, ಇದು ಬಹಳ ಸಂಕೀರ್ಣವಾದ ವ್ಯವಸ್ಥೆ ಇದು. ಇದರಲ್ಲಿ ಅವರ ಒಂದು ಇಂಡಿವಿಜುವಲ್ ಇವತ್ತು ಸಂತೆಗಳು ಇದಾವೆ, ಅಲ್ಲೂ ಸಹ ಮಾರಾಟ ಮಾಡಬಹುದು, ಬಟ್ ಅಲ್ಲಿ ಇಷ್ಟೊಂದು ಬೆಲೆ ಕೊಡೋದಿಲ್ಲ ನೇರ ಮಾರಾಟದಲ್ಲಿ. ನಮ್ಗೆ ಏನಾದ್ರೂ ಗ್ರಾಹಕರ ಅಗ್ಗ ಅಂತೇಳಿ ಅಂತ, ಹಾಗಾಗಿ ಇಂಥ ಬೆಲೆ ಕೊಡೋದಿಲ್ಲ. ಹಾಗಾಗಿ ಈ ನೇರ ಮಾರಾಟದಲ್ಲೇ ನಾವು